ನಾವು ಅಗ್ರಿಕಲ್ಚರ್ಗೆ ಉಪಯೋಗಿಸಬಹುದು ಅಂತ ಒಂದು ಈ ತರ ಒಂದು ಸಂಶೋಧನೆ ನಾಲ್ಕನೇ ಕ್ಷೇತ್ರದಲ್ಲಿ ಮಾಡಿದೀವಿ ಸರ್. ಇನ್ನು ಐದನೇ ಕ್ಷೇತ್ರ ಅಂತ ಹೇಳಿಬಿಟ್ರೆ ಭತ್ತವನ್ನ ಅಕ್ಕಿ ಮಾಡಿದ ನಂತರ ಸೊ ಅದ ಒಂದು ಎಷ್ಟು ದಿವಸ ಇದು ಹಳೆ ಅಕ್ಕಿ ಅಂತ ಒಂದು ಕಂಡಲಿಕ್ಕೆ ತುಂಬಾ ಒಂದು ಕಷ್ಟ ಆಗ್ತಾ ಇದೆ. ಸೊ ಅದನ್ನ ಒಂದು ಸಂಶೋಧನೆ ಏನಂತಂದ್ರೆ ಏಜಿಂಗ್ ಅಂತ ಹೇಳ್ತೀವಿ, ಅಮೈಲೇಸ್ ಕಂಟೆಂಟ್ ಇದಕ್ಕೋಸ್ಕರ ಅದು ಎಷ್ಟು ದಿವಸ ಇದೆ ಅಕ್ಕಿ ಹಳೆಯದು ಅಥವಾ ಹೊಸದು ಅಂತ ಹೇಳಲಿಕ್ಕೆ ಒಂದು ಅಮೈಲೇಸ್ ಕಂಟೆಂಟ್ ಅಂತ ಒಂದು ಡಿಟೆಕ್ಟರ್ ಕೂಡ ಮಾಡಿದೀವಿ ಸರ್. ಆ ಡಿಟೆಕ್ಟರ್ ಕೂಡ ನಮಗೆ ಒಂದು ಪೇಟೆಂಟ್ ಕೂಡ ಲಭಿಸಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಈ ಆ ಟೆಕ್ನಾಲಜಿ ಕೂಡ ಕಮರ್ಷಿಯಲೈಸೇಷನ್ ಕೂಡ ಬಂದಿದೆ ಸರ್ ಈಗ. ಸೊ ಅಂದ್ರೆ ಈಗ ನಾವು ಒಂದು ವರ್ಷ ಆಗಿದೆಯೋ ಎರಡು ವರ್ಷ ಆಗಿದೆ ಅಂತ ನಾವು ಈಸಿಯಾಗಿ ಆ ಒಂದು ಸ್ಯಾಂಪಲ್ ಅನ್ನು ನಾವು ಆ ಮಷಿನ್ ಮುಂದೆ ಇಟ್ಬಿಟ್ರೆ, ಡಿವೈಸ್ ಮುಂದೆ ಇಟ್ಟರೆ ಇದು ಎಷ್ಟು ವರ್ಷದ ಹಳೆಯದಂತ ನಾವು ಅಕ್ಕಿಯನ್ನು ನಾವು ಕಲರ್ ಮುಖಾಂತರ ನಾವು ಹೇಳಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಇಂಥ ಅನೇಕ ವಿಷಯಗಳ ಬಗ್ಗೆ ಈಗ ನಮ್ಮ ಈಗ ನಡೀತಕ್ಕಂಥ ವಿಷಯಗಳು ಅಂತಂದರೆ ಹೇಗೆ ನಾವು ಹಣ್ಣಿನ ಮತ್ತು ತರಕಾರಿನ ಒಂದು ಜೀವಿತಾವಧಿ ಸೆಲ್ಫ್ ಲೈಫ್ ಅಂತ ಹೇಳ್ತೀವಿ ಅದನ್ನು ಹೇಗೆ ನಾವು ಹೆಚ್ಚಿಗೆ ಮಾಡಬೇಕು. ಸೊ ಅದನ್ನು ನಾವು ಸ್ಮಾರ್ಟ್ ಪ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಅದು ಎಲೆಕ್ಟ್ರಿಕ್ ಸ್ಪಿನ್ನಿಂಗನ್ನು ಯೂಸ್ ಮಾಡಿಕೊಂಡು ಸೊ ನಾವು ಅದರ ಒಂದು ಜೀವಿತಾವಧಿ ಹೆಚ್ಚಿಗೆ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ತುಂಬ ಒಂದು ಅನುಕೂಲ ವರ್ಕನ್ನು ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ಅಲ್ಲದೆ ಸೆನ್ಸರ್ಸ್ಗಳನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಸರ್. ಸೊ ಅಂದರೆ ಡಿಪೆಂಡ್ಸ್ ಅಪ್ ಆನ್ ದ ಮಾಯಿಶ್ಚರ್, ಮಾಯಿಶ್ಚರ್ ತೇವಾಂಶ ಬದಲಾವಣೆ ತಕ್ಷಣ ಸೆನ್ಸರ್ ತಮ್ಮ ಒಂದು ಗುಣಮಟ್ಟ ಚೇಂಜ್ ಮಾಡೋದು. ಅದೇ ರೀತಿ ಅದು ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಆದರೆ ಅಂದರೆ ಸೂಕ್ಷ್ಮ ಜೀವಿಗಳ ಒಂದು ಸಂಖ್ಯೆ ಹೆಚ್ಚಿಗೆ ಆತಪ್ಪ ಅಂತಂದರೆ ಸೊ ಅದರ ಒಂದು ಪ್ಯಾಕೇಜಿನ ಕಲರ್ ಕೂಡ ಬದಲಾವಣೆ ಆಗ್ಬೋದು. ಸೊ ಇಂಥ ಒಂದು ಅನೇಕ ಒಂದು ವಿಷಯದಲ್ಲಿ ನಮ್ಮ ಒಂದು ರಾಯಚೂರಿನಲ್ಲಿರ್ತಕ್ಕಂಥ ಘಟಕವು ಕೆಲಸಗಳನ್ನು ಮಾಡ್ತಾ ಇದೆ ಸರ್. ಈಗ ಮುಖ್ಯವಾಗಿ ಬಂದಾಗ ವಿಶ್ವವಿದ್ಯಾಲಯ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಹಲವಾರು ಯೋಜನೆಗಳನ್ನು ಹೊಂದಿದ್ದು ಸಂಶೋಧನೆ ನಡೀತಾ ಇದೆ ಅಂತಕ್ಕಂಥ ವಿಚಾರ ಹಂಚಿಕೊಂಡ್ರೆ. ಹೌದು ಸರ್. ಈಗ ಮುಖ್ಯವಾಗಿ ರೈತರು ಬಳಸೋದು ರಾಸಾಯನಿಕ ಗೊಬ್ಬರಗಳನ್ನು, ಕೀಟನಾಶಕಗಳನ್ನು, ರೋಗನಾಶಕಗಳನ್ನು ಬಳಸ್ತಾರೆ ಮತ್ತು ಬೀಜೋಪಚಾರಕ್ಕಾಗಿ ಹಲವಾರು ರಾಸಾಯನಿಕಗಳನ್ನು ಬಳಸ್ತಾರೆ. ಹೌದು ಸರ್. ವಿಶೇಷವಾಗಿ ರಾಸಾಯನಿಕ ಗೊಬ್ಬರಕ್ಕೆ ಬಂದಾಗ ನ್ಯಾನೋ ತಂತ್ರಜ್ಞಾನದಲ್ಲಿ ನ್ಯಾನೋ ಯೂರಿಯಾ ಬಂದಿದೆ ಸರ್. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಈಗ DAP ಇರಬಹುದು ಅಥವಾ ಬೇರೆ ಕಾಂಪ್ಲೆಕ್ಸ್ ರಸಗೊಬ್ಬರಗಳಿರ್ಬೋದು, ಇವೆಲ್ಲ ಒಂದು ನ್ಯಾನೋ ತಂತ್ರಜ್ಞಾನಗಳ ಅಳವಡಿಸಿ ಏನು ರೈತರು 1 ಕ್ವಿಂಟಲ್, 10 ಕ್ವಿಂಟಲ್, 20 ಕ್ವಿಂಟಲ್ ಅನ್ನ ಟ್ರ್ಯಾಕ್ಟರ್ ಹಾಕೊಂಡ್ಬಂದು ಭೂಮಿಗೆ ಹಾಕ್ತಾ ಇರ್ತಾರೆ, ಭಯಂಕರ ದುಡ್ಡು ಖರ್ಚಾಗುತ್ತೆ. ಉದಾಹರಣೆ ಹೇಳಿದ್ರೆ ಈಗ ನ್ಯಾನೋ ಯೂರಿಯಾ ಕೇವಲ ಒಂದು ಬಾಟಲ್ನಲ್ಲಿ ಏನು 50 kg ಸಾರಜನಕ ಗೊಬ್ಬರ ಒದಗಿಸ್ತದೆ, ಅಷ್ಟು ಒಂದು ಪೋಷಕಾಂಶಗಳು ಒದಗಿಸ್ತದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಮಾಡ್ಕೊಳ್ಳಿಕ್ಕೆ ನ್ಯಾನೋ ತಂತ್ರಜ್ಞಾನದಿಂದ ಸಾಧ್ಯತೆ ಇದಾವೆ ಹೇಗೆ? ತುಂಬಾ ಒಳ್ಳೆಯ ಪ್ರಶ್ನೆ ಸರ್ ಇದು. ಈಗಾಗಲೇ ತಮಗೆ ತಿಳಿದ ಹಾಗೆ ಇಫ್ಕೋ ಇರ್ಬೋದು, ಕೋರ್ಮಂಡಲ ಇರ್ಬೋದು, ಎರಡು ಒಂದು ದೊಡ್ಡ ಒಂದು ಸಂಸ್ಥೆಗಳು. ಆ ಎರಡೂ ಸಂಸ್ಥೆಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಈಗ ಟ್ರಯಲ್ಸ್ ಕೂಡ ಕೊಟ್ಟಿದ್ದಾರೆ ಸರ್. ಅಂದರೆ ಈಗ ನ್ಯಾನೋ ಯೂರಿಯಾ ಮಾರ್ಕೆಟಿಗೆ ಬಂದ ನಂತರ ನ್ಯಾನೋ DAP ಇರ್ಬೋದು, ನ್ಯಾನೋ ನೈಟ್ರೋಜನ್ ಇರ್ಬೋದು, ನ್ಯಾನೋ ಫಾಸ್ಫರಸ್ ಇರ್ಬೋದು, ನ್ಯಾನೋ ಪೊಟಾಷಿಯಂ ಇರ್ಬೋದು, ನ್ಯಾನೋ ಮ್ಯಾಂಗನೀಸ್ ಇರ್ಬೋದು, ಈ ರೀತಿ ವಿವಿಧ ಒಂದು ಪೌಷ್ಟಿಕಾಂಶಗಳನ್ನು ಒದಗಿಸ್ಲಿಕ್ಕೆ ಲಿಕ್ವಿಡ್ ರೂಪದಲ್ಲಿ, ಸೊ ಅದು ನಾವು ಗ್ರ್ಯಾನ್ಯೂಲ್ಸ್ ರೂಪದಲ್ಲಿತ್ತು, ಇದು ಲಿಕ್ವಿಡ್ ರೂಪದಲ್ಲಿ ಸ್ಪ್ರೇಯಿಂಗ್ ಮುಖಾಂತರ ಕೊಡಲಿಕ್ಕೆ ಈಗಾಗಲೇ ಟೆಸ್ಟಿಂಗ್ ಟ್ರಯಲ್ಸ್ ನಡೀತಾ ಇದೆ ಬೇರೆ ಬೇರೆ ಕೇಂದ್ರಗಳಲ್ಲಿ. ಮುಂಬರುವ ದಿನಗಳಲ್ಲಿ ಖಂಡಿತ ಈ ಒಂದು ನಾವು ರೆವಲ್ಯೂಷನ್ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ಸೊ ಮುಂಚೆ ನಮಗೆ ಯೂರಿಯಾ ಹಾಗೆ ಸಿಗ್ತಾ ಇತ್ತು, ಅದನ್ನೇ ನೀಮ್ ಲೇಪನ ಮಾಡಿದ ನಂತರ ಅದರ ಒಂದು ಬೇಡಿಕೆ ಕೂಡ ನಮ್ಮ ರೈತರಿಗೆ ತುಂಬ ಅನುಕೂಲ ಆಯಿತು. ಅದೇ ರೀತಿ ಈಗ ನ್ಯಾನೋ ಯೂರಿಯಾ ಅದು ದ್ರವ ರೂಪದಲ್ಲಿ ಮಾಡಿದ ನಂತರ ಅದರ ಒಂದು ಎಫೆಕ್ಟ್ನೆಸ್ ಜಾಸ್ತಿ ಆಗ್ತದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ರಾಸಾಯನಿಕ ಗೊಬ್ಬರಗಳು ನಮಗೆ ನ್ಯಾನೋ ರೂಪದಲ್ಲಿ ದೊರೆತವಂತ ನಾನು ಹೇಳಲಿಕ್ಕೆ ತಮ್ಮ ಮುಂದೆ ಇಷ್ಟಪಡ್ತಾ ಇದ್ದೀನಿ ಸರ್. ಈಗ ಕೀಟನಾಶಕ ರೋಗನಾಶಕಗಳಿಗೆ ಬಂದಾಗ ಇಲ್ಲಿ ನ್ಯಾನೋ ತಂತ್ರಜ್ಞಾನ ಅಭಿವೃದ್ಧಿ ಆಗಿದೆ ಅಂದರೆ, ಉದಾಹರಣೆ ಈಗ ನ್ಯಾನೋ ಯೂರಿಯಾ ಬಂತು, ಅದೇ ರೀತಿ ಏನಾದರೂ ಕೀಟನಾಶಕ ಈಗ ರೈತರು 20-30 ಎಕರೆ ಹೊಡಿಬೇಕಾದಾಗ 2-3 ಲೀಟರ್ ತಂದು ಹೊಡಿತಿರ್ತಾರೆ, 5 ಲೀಟರ್ ಕ್ಯಾನ್ಗಳನ್ನು ತರ್ತಿರ್ತಾರೆ. ಇದ್ರ ಬದಲಾಗಿ ಕೇವಲ 1/2 ಲೀಟರ್ನಲ್ಲಿ 1-10 ಎಕರೆ, 20 ಎಕರೆ ಸಿಂಪರಣೆ ಮಾಡ್ತಕ್ಕಂಥ ಔಷಧಿಗಳು 1/2 ಬಾಟಲ್ನಲ್ಲಿ ಸಿಗುವ ಹಾಗೆ ನ್ಯಾನೋ ತಂತ್ರಜ್ಞಾನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸಂಶೋಧನಾ ಕಾರ್ಯಕ್ರಮ ಕೂಡ ಆರಂಭವಾಗಿದೆ ಸರ್ ನ್ಯಾಷನಲ್ ಲೆವೆಲಲ್ಲಿ. ಸೊ ಅದರ ಒಂದು ಜವಾಬ್ದಾರಿಯನ್ನು ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕೊಟ್ಟಿದ್ದಾರೆ ಸರ್. ಸೊ ಆ ಫಾರ್ಮುಲೇಷನ್ ಮಾಡಬೇಕಾಗುತ್ತೆ, ಯಾಕಂದರೆ ಇದನ್ನು ನಾವು ನಾರ್ಮಲ್ ಸ್ಪ್ರೇಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಿ ಬೇರೆ ಬೇರೆ ಕಡೆಯಲ್ಲಿ ಕೂಡ ಟ್ರಯಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ಕೂಡ ಒಂದು ಒಂದು ಘಟಕದ ಕೂಡ ಒಂದು ಡ್ರೋನ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಕೆಮಿಕಲ್ಸ್ಗಳನ್ನು ನ್ಯಾನೋ ಫಾರ್ಮುಲೇಷನ್ಗೆ ಕನ್ವರ್ಟ್ ಮಾಡಿಕೊಂಡು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಲಿಕ್ಕೆ ಆಲ್ರೆಡಿ ಸಂಶೋಧನೆ ಆರಂಭವಾಗಿದೆ ಸರ್. ಇನ್ನೂ ನಮಗೆ 1 ವರ್ಷದಲ್ಲಿ ಈ ಒಂದು ಕೂಡ ಸ್ಪ್ರೇ ಕೂಡ ನಾವು ನ್ಯಾನೋ ಮೆಟೀರಿಯಲ್ಸ್ಗಳನ್ನು ಮಾಡಲಿಕ್ಕೆ, ಕೀಟನಾಶಕಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಇನ್ನು ವಿಶೇಷವಾಗಿ ಕೃಷಿ ಪರಿಕರಗಳಿಗೆ ಬಂದಾಗ ಪರಿಕರಗಳಲ್ಲಿ ಉದಾಹರಣೆ ಟ್ರ್ಯಾಕ್ಟರ್ ಇರಬಹುದು, ಈಗ ನ್ಯಾನೋ ಕಾರ್ ಅಂತ ಬಂತು. ಹೌದು ಸರ್. ನ್ಯಾನೋ ಕಾರ್ ಅದು ಅಡ್ಡಾಡ್ಲಿಕ್ಕಾತು. ಅದೇ ರೀತಿ ನ್ಯಾನೋ ಟ್ರ್ಯಾಕ್ಟರು, ನ್ಯಾನೋ ಸ್ಪ್ರೇಯರ್ಸು ಅಥವಾ ಈ ರೀತಿ ರೈತರಿಗೆ ಹೆವಿ ಆದಂತಹ ಇಕ್ವಿಪ್ಮೆಂಟ್ಗಳಿದಾವೆ, ಅದರ ಬದಲಾಗಿ ನ್ಯಾನೋ ತಂತ್ರಜ್ಞಾನ ಈ ಕ್ಷೇತ್ರಕ್ಕೆ ಬಂದ್ರೆ ಇನ್ನೂ ಒಳ್ಳೇದಾಗುತ್ತೆ ರೈತರಿಗೆ. ಸರ್, ಇದು ಒಂದು ಯಾವ ತರ ಅಂತಂದ್ರೆ ಫ್ಯಾಷನ್ ಸರ್. ಇದು ಆಕ್ಚುಲಿ ನಮಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ನ್ಯಾನೋ ಕಾರ್ ಅಂದ್ರೆ ನ್ಯಾನೋ ಕಾರ್ ಅಲ್ಲ ಸರ್, ಅದು ಅಲ್ಲ. ಒಂದು ಹೆಸರು ಇಡ್ಲಿಕ್ಕೆ ನ್ಯಾನೋ ಕಾರ್ ಅಂತ ಹೇಳಿದ್ರು, ಸಣ್ಣದಾಗಿರುತ್ತೆ ಕಾರ್ ಅಷ್ಟೇ, ಸಣ್ಣದಂತ ಹೇಳಿದ್ರೆ ಜನರಿಗೆ ಅರ್ಥ ಆಗಲ್ಲ ಅಂತ ನ್ಯಾನೋ ಕಾರ್ ಅಂತ ಹೇಳಿದ್ರು. ಅದೇ ರೀತಿ ನ್ಯಾನೋ ಸಿಮ್ ಅಂತ ಬಂತು ಸರ್, ಅದು ನ್ಯಾನೋ ಸಿಮ್ ಇರೋದಿಲ್ಲ. ಬಟ್ ಜನರಿಗೆ ಒಂದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ಸಪೋಸ್ ಏನಾದರೂ ನ್ಯಾನೋ ಟ್ರ್ಯಾಕ್ಟರ್ ಅಂತ ಮಾಡಿದ್ರೆ ಉಳುಮೆ ಹೇಗೆ ಮಾಡ್ಬೇಕು ಅವನು?

ಕಾಂಡ ಕೊರೆಯುವ ಹುಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಪೈರಿಫಾನ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನಜೋವಲ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವಿನ ಬೆಳೆ ಬೆಳೆದಿರತಕ್ಕಂಥ ರೈತ ಬಾಂಧವರು ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಗಟ್ಟಲು 20 PPM ಅಂದರೆ 2 ಗ್ರಾಂ ನ್ಯಾಫ್ಥಲೀನ್ ಆಸಿಟೇಟ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಲ್ಲಿ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಹಾಗೆ ಜಾನುವಾರು ಸಾಕಿರತಕ್ಕಂಥ ರೈತ ಬಾಂಧವರು ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಕ್ರಮವಾಗಿ ಬದೆಗೆ ಬರಲು ಸಹಾಯಕಾರಿಯಾಗುತ್ತದೆ. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ತಿನ್ನಿರಿ ನವಣೆ, ಬಾಳಿಗಿಲ್ಲ ಬವಣೆ, ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರೈತ ಬಾಂಧವರೇ, ಈಗ ಪೇಟೆ ದಾಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ದಾಣೆ. ಸಜ್ಜೆ ಸ್ಥಳೀಯ 2,439 ರೂಪಾಯಿಗಳು. ಕಡಲೆಕಾಳು ಸ್ಥಳೀಯ ಕನಿಷ್ಠ 4,319 ರೂಪಾಯಿಗಳಿಂದ ಗರಿಷ್ಠ 4,850 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 7,200 ರೂಪಾಯಿಗಳಿಂದ 8,100 ರೂಪಾಯಿಗಳು. ಅಲಸಂದಿ 4,005 ರೂಪಾಯಿಗಳಿಂದ 6,739 ರೂಪಾಯಿಗಳು. ಹೆಸರುಕಾಳು ಜವಾರಿ 4,522 ರೂಪಾಯಿಗಳು. ಶೇಂಗಾ ಗುಂಗುರಿ 3,500 ರೂಪಾಯಿಗಳಿಂದ 6,689 ರೂಪಾಯಿಗಳು. ಬಿಳಿಜೋಳ 3,712 ರೂಪಾಯಿಗಳು. ಮೆಕ್ಕೆಜೋಳ 1,200 ರೂಪಾಯಿಗಳಿಂದ 1,856 ರೂಪಾಯಿಗಳು. ಭತ್ತ ರಾಜಹಂಸ 1,688 ರೂಪಾಯಿಗಳಿಂದ 1,690 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,420 ರೂಪಾಯಿಗಳಿಂದ 2,490 ರೂಪಾಯಿಗಳು. ಕುಸುಬೆ 3,589 ರೂಪಾಯಿಗಳು. ಕೆಂಪು ತೊಗರಿ 4,050 ರೂಪಾಯಿಗಳಿಂದ 8,235 ರೂಪಾಯಿಗಳು. ಬಿಳಿ ತೊಗಲಿ 6,669 ರೂಪಾಯಿಗಳು. ಈಗ ಲಿಂಗಸ್ಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಭತ್ತ ಸೋನಾ ಮಸೂರಿ 2,578 ರೂಪಾಯಿಗಳು. ಸಿಂಧನೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ದಾಣೆ. ಭತ್ತ ಆರ್ಎನ್ಆರ್ ಹಳೆಯದು 2,530 ರೂಪಾಯಿಗಳು. ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನು ಕೇಳಿದರೆ ರೈತ ಬಾಂಧವರ ಇದಾಗಿತ್ತು ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 MHz. ಸಮಯ 7:18. ಈಗ ಆಲಿಸೋಣ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ವಿಷಯ ರಾಗಿಯಿಂದ ಬಿಸ್ಕತ್ ತಯಾರಿಸುವ ತಂತ್ರಗಾರಿಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ರೂಪಾಬಾಯಿ ಆರ್ಎಸ್. ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ವಿಜಿ ಭಾವಲತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಆಕಾಶವಾಣಿ

ಬೆಣ್ಣೆನೂ ಒಂದು 8-10 ಸ್ಪೂನ್ ಬೆಣ್ಣೆ ಹಾಕೋಬೇಕು. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದ್ರಲ್ಲಿ ಮೇನ್ ಅಂದ್ರೆ ಮಿಕ್ಸಿಂಗ್ ಅಂದ್ರೆ ಏನೇನ್ ಹಾಕಿರ್ತೀವಿ ಎಲ್ಲಾನು ಚೆನ್ನಾಗಿ ಮಿಶ್ರಣ ಆಗ್ಬೇಕದು. ನೀರೇನ್ ಹಾಕೋಂಗಿಲ್ಲ? ನೀರೇನಿಲ್ಲ, ಇಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬೇಕಿತ್ತಂದ್ರೆ ಒಂದ್ ಸ್ವಲ್ಪ ನೀರ್ ಹಾಕೋಬಹುದು ಅಥವಾ ಹಾಲು ಹಾಕೋಬಹುದು. ಮನೇಲಿ ಮಾಡೋದಿತ್ತು ಒಂದೆರಡು ಚಮಚ ಹಾಲು ಹಾಕೋಬಹುದು. ಹಾಲು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಯಾಕಂದ್ರೆ ಅದು ಬೆಣ್ಣೆಯಲ್ಲೇ ಕರಗ್ಬೇಕು ಅದೆಲ್ಲ. ಅದೆಲ್ಲ ಬೆಣ್ಣೆ ಎಲ್ಲ ಹಿಟ್ಟನ್ನೆಲ್ಲ ಹಿಡ್ಕೊಂಡು ಆಮೇಲೆ ಅದು ಒಂದು ಮುದ್ದೆ ಆಗುತ್ತೆ ಹಿಟ್ಟಿಂದು. ಅದನ್ನ ನಾವು ಚಿಕ್ಕ ಚಿಕ್ಕ ಬಿಸ್ಕೆಟ್ಸ್ ಟೈಪ್ ಮಾಡಿ ಅದನ್ನ ಈಗ ಮನೇಲಿ ನಮ್ಮಲ್ಲೆಲ್ಲ ಓವನ್ ಇರಲ್ಲ, ಸೊ ಅವಾಗ ಏನ್ ಮಾಡ್ಕೋಬೇಕು, ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ಕೋಬಹುದು. ಸೊ ಪ್ರೆಷರ್ ಕುಕ್ಕರ್ದು ಸೀಟಿ ತೆಗಿಬೇಕು, ಆಮೇಲೆ ಅದರದ್ದು ರಬ್ಬರ್ ತೆಗಿಬೇಕು. ಫಸ್ಟ್ ಗೆ ಬಿಸಿ ಮಾಡ್ಕೋಬೇಕು ಪ್ರೆಷರ್ ಕುಕ್ಕರ್. ಒಂದ್ ಪ್ಲೇಟ್ ಅಲ್ಲಿ ನಾವು ಬಿಸ್ಕೆಟ್ಸ್ ಎಲ್ಲ ಹಾಕಿ ಅದ್ರಲ್ಲಿ ಇಟ್ಟು ಒಂದ್ 20-25 ನಿಮಿಷವರೆಗೂ. ಅಂದ್ರೆ ಕೆಳಗಡೆ ಕುಕ್ಕರ್ ಅಲ್ಲಿ ನೀರ್ ಹಾಕಿಡ್ಬೇಕು? ನೀರಿಲ್ಲ. ಹಾಗೆ ಡ್ರೈ ಆಗಿ ಬೇಯಿಸಬೇಕು. ಹಾ, ಡ್ರೈ ಆಗಿ ಬೇಯಿಸಬೇಕು. ಅಥವಾ ಉಪ್ಪು ಹಾಕ್ಬಹುದು ಕೆಳಗಡೆ, ಒಂದ್ ಸ್ವಲ್ಪ ಒಂದು 1/4 ಇಂಚ್ ಅಷ್ಟು ಉಪ್ಪು ಹಾಕೋಬಹುದು. ಅಂದ್ರೆ ಅದು ಬೇಕಿಂಗ್ ಹೀಟ್ ಚೆನ್ನಾಗಿ ಕೊಡುತ್ತೆ. ಡೈರೆಕ್ಟ್ ಇಟ್ಟರೆ ಏನಾಗುತ್ತೆ, ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಉಪ್ಪು ಯೂಸ್ ಮಾಡಿ ಮೊದ್ಲೇ ಬಿಸಿ ಮಾಡ್ಕೋಬೇಕು ಕುಕ್ಕರ್. ಆಮೇಲೆ ಅದೆಲ್ಲ ಬಿಸ್ಕೆಟ್ಸ್ ಒಂದ್ ಪ್ಲೇಟ್ ಅಲ್ಲಿ ಇಟ್ಟು ಅದನ್ನ ಕುಕ್ಕರ್ ಅಲ್ಲಿ ಇಟ್ಟು ಒಂದ್ 20 ನಿಮಿಷವರೆಗೂ ನಾವು ನೋಡ್ಕೋಬೇಕು. ಅದು ಒಂದು ಬಿಸ್ಕೆಟ್ ಬೇಕಿದ್ರೆ ನಾವು ಹಿಂಗ್ ಸರಿಸಿದ ತಕ್ಷಣ ಅದು ಬರಬೇಕು, ಅಂದ್ರೆ ಅದಕ್ಕೆ ಕಂಟ್ಕೊಂಡಿದೆ ಅಂದ್ರೆ ಇನ್ನೂ ಬೇಕಾಗ್ಬೇಕು ಅಂತ ಅರ್ಥ. ಇದು ಮನೇಲಿ ಮಾಡ್ಕೊಳ್ಳೋ ವಿಧಾನ. ಸೊ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಲ್ರೆಡಿ ನಮ್ದೊಂದು ಬೇಕರಿ ಯೂನಿಟ್ ಇದೆ, ಮಿಲ್ಲೆಟ್ ಪ್ರೊಸೆಸಿಂಗ್ ಯೂನಿಟ್ ಅಂತಾನೆ ಇದೆ, ಮಿಲ್ಲೆಟ್ ಬೇಕರಿ ಯೂನಿಟ್ ಇದೆ. ಸೊ ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೇಕರಿಯಲ್ಲಿ ನಾವು ಮಿಲ್ಲೆಟ್ ಬಿಸ್ಕೆಟ್ ಆಲ್ರೆಡಿ ಸುಮಾರು ಬೇರೆ ಬೇರೆ ಟೈಪ್ ಮಿಲ್ಲೆಟ್ ಬಿಸ್ಕೆಟ್ಸ್ ಮಾಡ್ತಾ ಇದೀವಿ. ಸೊ ರಾಗಿ ಬಿಸ್ಕೆಟು ಮಾಡ್ತೀವಿ ಅಲ್ಲಿ. ಡೈಲಿ ಬೇಕಿದ್ರೆ ಒಂದು 100 kg ಬಿಸ್ಕೆಟ್ ಮಾಡ್ಕೋಬಹುದು, ಅಷ್ಟು ಕೆಪಾಸಿಟಿ ಇದೆ ನಮ್ಮ ಹತ್ರ. ಸೊ ಅಲ್ಲಿನೂ ಒಂದು ಸೇಮ್ ಇದೇ ರೀತಿ ಸಾಲ್ಟ್ ಬಿಸ್ಕೆಟ್, ಶುಗರ್ ಬಿಸ್ಕೆಟ್, ಆಮೇಲೆ ಶುಗರ್ ಫ್ರೀ ಬಿಸ್ಕೆಟ್ಸ್ ಮಾಡ್ಕೋಬಹುದು ನಾವು ಅಲ್ಲಿ. ಅಂದ್ರೆ ಈಗ ಎಷ್ಟು ಪ್ರತಿಶತ ಸಕ್ಕರೆ ಸೇರಿಸಬೇಕಾಗತ್ತೆ, ಅದೇನಾದ್ರೂ ಒಂದು ಪ್ರಮಾಣ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಒಂದು 100 kg ಬಿಸ್ಕೆಟ್ ಮಾಡಬೇಕಾಗಿದೆ, ನೀವು 100 kg ಹಿಟ್ಟಿಂದ ಅದಕ್ಕೆ ಎಷ್ಟು ಕೆಜಿ ಶುಗರ್ ಹಾಕ್ತೀರಿ, ಅಥವಾ 1 kg ಎಷ್ಟು ಪ್ರಮಾಣದಲ್ಲಿ? 100 kg ಬಿಸ್ಕೆಟ್ಸ್ ಮಾಡ್ಬೇಕಂದ್ರೆ 80 kg ಅಷ್ಟು ರಾಗಿ ಹಿಟ್ಟು ತಗೋಬೇಕು, 20 kg ಅಷ್ಟು ಗೋಧಿ ಹಿಟ್ಟು ಬೇಕಿದ್ರೆ ತಗೋಬಹುದು, 40 kg ಸಕ್ಕರೆ ಯೂಸ್ ಮಾಡ್ತೀವಿ. ಆಮೇಲೆ ಬಟರು ಬೆಣ್ಣೆನೂ ಬಹಳ ಬೇಕಿದಕ್ಕೆ, 50 kg ಅಷ್ಟು ಬೆಣ್ಣೆ ಯೂಸ್ ಮಾಡ್ತೀವಿ. 50 kg ಸಕ್ಕರೆ, 100 kg ಹಿಟ್ಟು ಅಂದ್ರೆ 150 kg ಆಯ್ತು. 150 kg ಒಂದ್ 50 kg ಬೆಣ್ಣೆ ಆದ್ರೆ ಹಾಕಿ ಅದೆಲ್ಲ ಮಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಆಮೇಲೆ ಉಳಿದಿದ್ದು ನಾವು ಮಿಲ್ಕ್ ಪೌಡರ್ ಅದನ್ನೆಲ್ಲ ಹಾಕೋತೀವಿ. ಅದಕ್ಕೇನು ಬಿಸ್ಕೆಟ್ ಮೋಲ್ಡ್ಗಳು ಬರ್ತಾವ ಹೇಗೆ? ಫಸ್ಟ್ ಏನ್ ಮಾಡ್ತೀವಿ, ರಾಗಿ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಬೆಣ್ಣೆ ಅದನ್ನ ಒಂದ್ 10-15 ನಿಮಿಷ ನಾವು ಮಿಕ್ಸ್ ಮಾಡಕ್ ಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು? ಇಲ್ಲ ಇಲ್ಲ, ಮಷೀನ್ ಇದೆ, ಎಲ್ಲ ಮಷೀನ್ಸ್, ನಾವೇನ್ ಮ್ಯಾನುವಲ್ ಏನು ಇಲ್ಲ. 100 kg ಮಾಡ್ಬೇಕು ಅನ್ಕೊಂಡ್ರೆ ಮಷೀನ್ ಮುಖ ಅಂತಾರೆ, ಏನು ಕೈಯಿಂದ ಮಾಡೋದಿಲ್ಲ. ಸೊ ಅದ್ ಮಷೀನ್ ಮಿಕ್ಸ್ ಮಾಡುತ್ತೆ, ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕೆಲ್ಲ ಹಾಕ್ತಿವಿ, ಅದಕ್ಕೆ ಮಿಕ್ಸಿಂಗ್ ಬೌಲ್ ಅಂತ ಹೇಳ್ತೀವಿ. ಸೊ ಅದನ್ನ ಹಾಕಿದ್ಮೇಲೆ ನೆಕ್ಸ್ಟ್ ಅದು ಡೋ ಹಿಟ್ ಏನ್ ಬರುತ್ತಲ್ಲ ಅದನ್ನ ತಗೊಂಡೋಗಿ ನಾವು ಬಿಸ್ಕೆಟ್ ಮೋಲ್ಡಿಂಗ್ ಮಷೀನ್ ಅಂತಿದೆ, ಅಂದ್ರೆ ಬಿಸ್ಕೆಟ್ ಶೇಪ್ ಅಲ್ಲಿ ನಮಗೆ ಬಿಸ್ಕೆಟ್ಸ್ ಬರುತ್ತೆ. ಸೊ ಅಲ್ಲಿ ಬಿಸ್ಕೆಟ್ಸ್ ಫಾರ್ಮ್ ಆಗುತ್ತೆ, ಟ್ರೇಸ್ ಇಟ್ಟಿರ್ತೀವಿ ಕೆಳಗಡೆ, ಆ ಟ್ರೇಸ್ ಅಲ್ಲಿ ಆ ಬಿಸ್ಕೆಟ್ಸ್ ಎಲ್ಲ ಬೀಳ್ತಾ ಹೋಗುತ್ತೆ. ಸೊ ನಾವು ಟ್ರೇಸ್ ತಗೊಂಡೋಗಿ ಓವನ್ ರ್ಯಾಕ್ ಅಂತ ಇರುತ್ತೆ, ಓವನ್ ರ್ಯಾಕ್ ಅಲ್ಲಿ ಎಲ್ಲ ಬಿಸ್ಕೆಟ್ಸ್ ಎಲ್ಲ ನಾವು ಇಟ್ಟು ನೆಕ್ಸ್ಟ್ ಓವನ್ ಅಲ್ಲಿ ಇಡ್ತೀವಿ, ಹಾಟ್ ಏರ್ ಓವನ್ ಅಲ್ಲಿ ಇಡ್ತೀವಿ. ಹಾಟ್ ಏರ್ ಓವನ್ ಅಲ್ಲಿ ಅರೌಂಡ್ 180-200 ಡಿಗ್ರಿ ಸೆಲ್ಸಿಯಸ್ ವರೆಗೆ, 25-30 ನಿಮಿಷ ವರೆಗೂ ನಾವು ಓವನ್ ಅಲ್ಲಿ ಇಡ್ತೀವಿ. ಅದನ್ನ ಇಟ್ಟ ಮೇಲೆ ಅದು ಬಿಸ್ಕೆಟ್ ಆದ ನಂತರ ಅದನ್ನ ಹೊರಗಡೆ ತೆಗೆದು ಅದು ತಣ್ಣಗಾಗಬೇಕು, ಬಿಸಿ ಇರುತ್ತೆ, ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ನಮಗೆ ಎಷ್ಟು ಬೇಕು ಆ ತರ 150 ಗ್ರಾಮಿಂದು ಒಂದು ಬಾಕ್ಸ್ ಅಥವಾ 500 ಗ್ರಾಮಿಂದು ಒಂದು ಬಾಕ್ಸ್ ಆ ತರ ಮಾಡ್ಕೋಬಹುದು. ಪ್ಯಾಕಿಂಗ್ ಅದು ಹೇಗೆ ನಿಮ್ದು, ಹೇಗೆ ಅದನ್ನ? ಇದಕ್ಕೆಲ್ಲ ಬಾಕ್ಸ್ ಅಲ್ಲೇ ಮಾಡ್ತೀವಿ, ಜನರಲಿ ಬಾಕ್ಸ್ ಅವೈಲೇಬಲ್ ಇದೆ 1/2 kg 1/4 kg. ಆ ಬಾಕ್ಸ್ ಅಲ್ಲಿ ಇಟ್ಟ ಮೇಲೆ ಇದಕ್ಕೆ ಮಿನಿಮಮ್ ಅಂದ್ರೆ 4-5 ತಿಂಗಳವರೆಗೆ ಏನೂ ಆಗಲ್ಲ ಬಿಸ್ಕೆಟ್. ಕೀಪಿಂಗ್ ಕ್ವಾಲಿಟಿ ಹೇಗೆ ನಿಮ್ಮಲ್ಲಿ? ರಾಗಿ ಬಿಸ್ಕೆಟ್ ಉತ್ಪಾದನೆ ಆಗುತ್ತೆ, ಮಾರುಕಟ್ಟೆಗೆ ಹೋಗುತ್ತದೆ ಸಾಕಷ್ಟು ಜನ ಅದನ್ನ ನೋಡ್ತಾ ಇದ್ದಾರೆ. ಫೀಡ್ಬ್ಯಾಕ್ ಹೇಗಿದೆ ರಾಗಿ ಬಿಸ್ಕೆಟ್? ತುಂಬಾ ಚೆನ್ನಾಗಿದೆ ಫೀಡ್ಬ್ಯಾಕ್ ಇದರದೆಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಸುಮಾರು ಎಂಟರ್ಪ್ರಿನರ್ಸ್ ಮಾಡ್ಕೊಳ್ತಾ ಇದಾರೆ. ಮಿಸ್ಟರ್ ಮಿಲ್ಲೆಟ್ ಅಂತ ಒಂದ್ ಬ್ರ್ಯಾಂಡ್ ಇದೆ, ಅವರು ಮಾಡ್ಕೊತಾ ಇದಾರೆ. ಆಮೇಲೆ ಫಾರ್ಮ್ ಬಂಡಿ ಅಂತಿದ್ದಾರೆ, ಅವರು ಮಾಡ್ಕೊಳ್ತಾ ಇದಾರೆ. ಇದನ್ನ ಫೆಸಿಲಿಟಿ ಎಲ್ಲ ಯೂಸ್ ಮಾಡ್ಕೊಂಡು ಅವ್ರ ಬಿಸ್ಕೆಟ್ಸ್ ಎಲ್ಲ ಮಾಡ್ತಾ ಇದಾರೆ. ಬಿಸ್ಕೆಟ್ ಇಂದು ತರಬೇತಿ ಏನಾದ್ರು ಕೊಡ್ತೀರಾ? ಕೊಡ್ತೀವಿ. ಯಾರಾದ್ರೂ ತರಬೇತಿಯನ್ನು ಪಡ್ಕೊಂತವ್ರು ತಾವೇ ಸ್ವಂತವಾಗಿ ತಯಾರು ಮಾಡ್ತಕ್ಕಂಥದ್ದು ಉದ್ಯಮದಾರರಿಗೆಲ್ಲ ಕೊಡ್ತಾ ಇದೀವಿ ನಾವು. ರಾಗಿಗೂ ಮತ್ತು ಇದನ್ನ ಬಿಸ್ಕೆಟ್ ಮಾಡಿ ಮಾರೋದಕ್ಕೂ ಯಾವ ರೀತಿ ಒಂದು ಲಾಭ ಬರುತ್ತೆ ಅಂತಿರ್ತಾವೆ? ಬಿಸ್ಕೆಟ್ ನಾವ್ ಇಲ್ಲಿ ಮಾಡ್ತಾ ಇರೋದು 80 ರೂಪಾಯಿ 200 ಗ್ರಾಮಿಗೆ ಸೇಲ್ಸ್. 350-400 ರೂಪಾಯಿ ವರೆಗೂ 1 kg ಬಿಸ್ಕೆಟ್ ಸೇಲ್ ಮಾಡ್ಕೋಬಹುದು 1 kg. ತಾವು ತಜ್ಞರಾಗಿ ಏನ್ ಹೇಳ್ತೀರಿ? ರಾಗಿ ಬಿಸ್ಕೆಟ್ ಅನ್ನ ತಯಾರಿಸತಕ್ಕಂತ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಾಕೊಂಡು ಒಬ್ಬ ಅನ್ಎಂಪ್ಲಾಯ್ಡ್ ಯುಕ್ತ ಉದ್ದಿಮೆಯನ್ನ ಸಾಗಿಸಿಕೊಂಡು ಒಳ್ಳೆ ಲಾಭ ಪಡ್ಕೋಬಹುದು ಅಂತ ಅನ್ಸುತ್ತೆ. ಆರಾಮಾಗಿ ಪಡ್ಕೋಬಹುದು, ಚೆನ್ನಾಗಿ. ಯಾಕಂದ್ರೆ ಈಗ ಸುಮಾರು ಎಂಟರ್ಪ್ರಿನರ್ಸ್ ಇವಾಗೆಲ್ಲ ಎಷ್ಟೊಂದು ಗವರ್ಮೆಂಟ್ ಸ್ಕೀಮ್ಸ್ ಇದೆ, ಬೇಕಿದ್ರೆ ಅವ್ರು ನಮ್ಮ ಹತ್ರ ಟ್ರೈನಿಂಗ್ ತಗೊಂಡು ತಾವು ಸ್ವಂತ ಒಂದು ಚಿಕ್ಕ ಯೂನಿಟ್, ಇದಕ್ಕೆ ಬಹಳ ಬೇಕಾಗಿಲ್ಲ, ಒಂದು ಓವನ್ ಬೇಕಾಗತ್ತೆ, ಓವನ್ ಬೇಕು, ಆಮೇಲೆ ಬಿಸ್ಕೆಟ್ ಮೇಕಿಂಗ್ ಮಷೀನ್ ಒಂದು ಬೇಕು ನಿಮ್ಗೆ. ಇನ್ನೂ ಅದು ಎಸ್ಟಾಬ್ಲಿಷ್ ಮಾಡೋಕ್ಕೂ ಸುಮಾರು ಲೋನ್ಸ್ ಎಲ್ಲ ಕೊಡ್ತಾ ಇದೆ ಗವರ್ಮೆಂಟ್, ಸಬ್ಸಿಡಿಗಳಿದೆ, ಪಿ ಎಂ ಎಫ್ ಎಂಇ ಸ್ಕೀಮ್ ಇರ್ಬೋದು ಅಥವಾ ಎಂ ಎಸ್ ಎಂಇ, ಸುಮಾರು ಸ್ಕೀಮ್ಸ್ ಇದೆ. ನೀವು ಕೆಪಾಸಿಟಿ ಯಾವ ತರ ಇದೆ ಅದ್ರ ಪ್ರಕಾರ ಸ್ಕೀಮ್ಸ್ ಅಲ್ಲಿ ಎಲ್ಲ ಕೊಡ್ತಾ ಇದಾರೆ, ಲೋನ್ಸ್ ಕೊಡ್ತಾ ಇದಾರೆ. ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರು ನಿಮಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಬಂದು ಅಲ್ಲಿ ಬಿಸ್ಕೆಟ್ ಮಾಡ್ಕೊಂಡು ಹೋಗಿ ನಿಮ್ ಬ್ರ್ಯಾಂಡ್ ಅಲ್ಲೂ ಸೇಲ್ ಮಾಡ್ಕೋಬಹುದು, ಅದು ಫೆಸಿಲಿಟಿನೂ ಅವೈಲಬಲ್ ಇದೆ. ಮನೆ ಮಟ್ಟದಲ್ಲಿ ಬಿಸ್ಕೆಟ್ ಮಾಡಿದಂತ ಬಿಸ್ಕೆಟ್ ಗಳನ್ನ ಎಷ್ಟು ದಿವಸ ಅವ್ರಿಗೆ ಇಡಬಹುದು ಮನೆಯಲ್ಲಿ? ಕುಕ್ಕರ್ ನಲ್ಲಿ ಸ್ಮಾಲ್ ಸ್ಕೇಲ್ ಮಾಡ್ತಾರಲ್ಲ ಒಂದು, ಅದು ಏನಾಗುತ್ತೆ ಅಂದ್ರೆ ಹಾಲು ಯೂಸ್ ಮಾಡಿದ್ರೆ ಒಂದ್ 10-15 ದಿನ ಇಡಬಹುದು, ಹಾಲು ಯೂಸ್ ಮಾಡಿರ್ಲಿಲ್ಲ ಅಂದ್ರೆ ಅದನ್ನು ಏನೂ ಆಗಲ್ಲ, ಒಂದ್ ಮಂತ್ ಎಲ್ಲ ಇಡಬಹುದು. ಅಂದ್ರೆ ನೀವು ನೀಟ್ ಆಗಿ ಮಾಡ್ಬೇಕು, ಮನೇಲಿ ಮಾಡೋದಿತ್ತಂದ್ರೆ ಹೈಜೀನ್ ಆಗಿ ಮಾಡ್ಬೇಕು ಮೇನ್. ಅದೇ ಇದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಹೈಜೀನ್ ಎಲ್ಲ ಇಂಪಾರ್ಟೆಂಟ್. ಕೀಪಿಂಗ್ ಕ್ವಾಲಿಟಿ ಎನ್ಹಾನ್ಸ್ ಮಾಡ್ಬೇಕಾದ್ರೆ ಏನಾದ್ರು ಹಾಕ್ಬೇಕಾ ಇನ್ಗ್ರೀಡಿಯಂಟ್ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿ ಬೇಕಾಗಿಲ್ಲ, ಸಕ್ಕರೆ ಇರುತ್ತೆ, ಸಕ್ಕರೆ ಬೆಣ್ಣೆ ಅಷ್ಟೇ ಸಾಕು, ಏನು ಬೇಕಾಗಿಲ್ಲ. ಇದು ಏನ್ ಹೇಳ್ತೀರಿ?